ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-24-88. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಸಂದುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಮತ್ತೆ ಸಂದುಗಳಲ್ಲೂ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಸಂದುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅರಣ್ಯ ಇಲಾಖೆಯ ವಿವಿಧ ಸಸ್ಯ ಕ್ಷೇತ್ರಗಳಲ್ಲಿ ಬಿಲ್ವಪತ್ರೆ, ಜಂಬುನೇರಳೆ, ಅಗರ್ವೋಟ್, ಮಹಾಗನಿ, ಸಾಗುವಾನಿ, ರಕ್ತಚಂದನ, ರಾಮ್ಪತ್ರೆ, ಬೀಟೆ, ದಾಲ್ಚಿನಿ ಮೊದಲಾದ ಉತ್ತಮ ಗುಣಮಟ್ಟದ ಆಯ್ದ ಅರಣ್ಯ ಗಿಡಗಳು ವಿತರಣೆಗೆ ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಪುತ್ತೂರು ವಲಯ 9483242693, ಉಪ್ಪಿನಂಗಡಿ 9844635154, ಸುಬ್ರಹ್ಮಣ್ಯ 9482633483, ಪಂಜಾ 9449904485, ಸುಳ್ಯ 9483456738, ಮಂಗಳೂರು 9448060880, ಬಂಟ್ವಾಳ 9449179714. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಹಿಳಾ ವಾಣಿ ಈ ಮಾಲಿಕೆಯಲ್ಲಿ ಕೇಳಿ, ಕಾಡು ಹಣ್ಣುಗಳು ನಿಸರ್ಗದತ್ತ ಆಹಾರ, ಈ ವಿಷಯದ ಕುರಿತು ಉಬರಡ್ಕದ ಸುಕನ್ಯಾ ಕೆಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸುಕನ್ಯಾವರೇ ನಮಸ್ಕಾರ. ನಮಸ್ತೆ. ಸಾಮಾನ್ಯವಾಗಿ ನಾವು ಸೇವಿಸುವಂತಹ ಒಂದು ಆಹಾರದ ಗುಣಮಟ್ಟದ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡುವುದಿಲ್ಲ, ಹೊಟ್ಟೆ ತುಂಬಬೇಕು ಅಂತ ಏನೋ ಒಂದು ತಿಂತಾ ಇರ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಿಸರ್ಗದತ್ತವಾದಂತಹ ಪೋಷಕಾಂಶ ಭರಿತವಾಗಿರುವಂತಹ ಆಹಾರದ ಒಂದು ಮಹತ್ವ ಏನು, ಯಾಕಾಗಿ ನಾವು ಇಂತಹ ಒಂದು ಆಹಾರವನ್ನು ತಾಜಾವಾಗಿ ಸೇವಿಸಬೇಕು, ಹಾಗೂ ಇದರ ಒಂದು ಪ್ರಾಮುಖ್ಯತೆ ಏನು, ಈ ವಿಚಾರವಾಗಿ ಇವತ್ತು ನಾವು ಮಾತನಾಡುವ. ಹೇಳಿಗ, ಇತ್ತೀಚಿನ ದಿವಸಗಳಲ್ಲಿ ಒಂದು ರೀತಿಯ ಸಂಸ್ಕರಿತ ಆಹಾರವನ್ನೇ ನಾವು ಹೆಚ್ಚು ಹೆಚ್ಚು ಸೇವಿಸ್ತಾ ಇರ್ತೀವಿ. ಇದಕ್ಕೆ ಹೋಲಿಸಿ ನೋಡಿದಾಗ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಹಣ್ಣು ಆಗ್ಬೋದು, ತರಕಾರಿ ಆಗ್ಬೋದು, ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳಾಗ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು, ವಿಶೇಷತೆ ಏನು? ನಮಗೆ ಪ್ರಕೃತಿಯೊಂದು ವರ ಇದ್ದ ಹಾಗೆ ಆ ಪ್ರಕೃತಿಯಿಂದ ನಮಗೆ ಏನು ದೊರೆಯುತ್ತದೆ ಅದನ್ನು ನೈಸರ್ಗಿಕವಾಗಿ ನಾವು ಎಷ್ಟು ಸೇವಿಸ್ತೇವೋ ಅದು ನಮ್ಮ ದೇಹಕ್ಕೆ ಅಷ್ಟೇ ಒಗ್ಗಿಕೊಳ್ತದೆ. ಅದೇ ತರಹ ನಮಗೆ ನೈಸರ್ಗಿಕವಾಗಿ ಏನು ದೊರೆಯುತ್ತದೋ ಅದರಲ್ಲಿ ಪೋಷಕಾಂಶಗಳ ಅಂಶವು ಜಾಸ್ತಿ ಇರ್ತದೆ ಅಂತ ನಮ್ಮ ಹಿರಿಯರ ಮೂಲಕವೇ ನಾವು ತಿಳ್ಕೊಂಡಿದ್ದೇವೆ, ಹಾಗೆ ತಿಳ್ಕೊಂಡು ಬಂದಿದ್ದೇವೆ. ನಮ್ಮ ಪಾರಂಪರಿಕವಾಗಿ ನಾವು ಏನು ಆಹಾರ ಸೇವಿಸ್ತಿದ್ದೇವೋ ಅಥವಾ ಆಯಾ ಋತುವಿಗೆ ಅನುಸಾರವಾಗಿ ಏನು ಸೇವಿಸ್ತಿದ್ದೇವೋ ಅದರಲ್ಲಿ ಕೂಡ ಒಂದೊಂದು ಅಂಶಗಳಿದೆ. ಅವುಗಳ ಬಗ್ಗೆ ಅನೇಕ ಹಿರಿಯರು ಹೇಳಿರಬಹುದು, ಆದರೆ ಮುಂದಿನ ಈಗಿನ ಜನಾಂಗ ನಾವು ಅದನ್ನು ಅಷ್ಟಾಗಿ ಪರಿಗಣಿಸ್ತಾ ಇಲ್ಲ. ಅದರ ಜೊತೆಗೆ ನಾವು ಅದಕ್ಕೆ ಮಹತ್ವ ಕೊಡುವುದನ್ನು ಕಡಿಮೆ ಮಾಡ್ತಿದ್ದೇವೋ ಎನ್ನುವಂತಹದ್ದು ಕೆಲವೊಮ್ಮೆ ಅನಿಸ್ಬೋದು ನಮಗೆ. ಆದರೆ ಅದನ್ನು ಕೂಡ ಏನು ಹಿರಿಯರು ಏನು ಹೇಳಿದ್ದಾರೆ ಅದನ್ನು ಕೂಡ ನಾವು ತಗೊಳ್ಬೇಕು. ಅದೇ ತರಹ ಅದನ್ನು ನಾವು ಯಾವ ತರಹ ಆಹಾರದಲ್ಲಿ ಉಪಯೋಗಿಸಬಹುದು ಅಂತ ಹೇಳೋದನ್ನು ಕೂಡ ತಿಳ್ಕೊಂಡು ಮುಂದುವರಿಬೇಕು ಅಂತ ಹೇಳೋದನ್ನು ನಾವು ನಿಸರ್ಗದತ್ತ ಆಹಾರದಲ್ಲಿ ತಿಳ್ಕೊಳ್ಬೋದು. ಹೇಳಿದರೆ ನಿಸರ್ಗದಿಂದ ನಾವೇನು ಪಡಿತೇವೋ ಅದನ್ನು ನಾವು ಅದೇ ರೀತಿ ತಾಜಾವಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನೋಡಬೇಕು. ಈಗ ಈ ಹಿಂದೆ ಎಲ್ಲ ನಾವು ನೋಡುವಂತಹದ್ದು ನಮ್ಮ ಒಂದು ಕೃಷಿ ಪರಿಸರದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇತ್ತು, ಕಾಡು ಮೇಡು ಇತ್ತು, ಅಲ್ಲಿ ನೈಸರ್ಗಿಕವಾಗಿ ಅನೇಕ ಹಣ್ಣು ಹಂಪಲುಗಳು ನೆಟ್ಟು ಬೆಳೆಸುವಂತಹದ್ದೆಲ್ಲ ನೈಸರ್ಗಿಕವಾಗಿ ಹುಟ್ಟಿ ಬೆಳೀತಾ ಇತ್ತು ಅಂತ ಹೇಳಿ ಅದನ್ನ ನಾವು ಉಪಯೋಗವನ್ನ ಪಡಿತಾ ಇದ್ವಿ. ಇತ್ತೀಚಿನ ವರ್ಷಗಳಲ್ಲಿ ನಾವು ಬಹಳ ದೂರ ಬಂದಿದ್ದೀವಿ, ಕಾಡನ್ನ ಬಿಟ್ಟು ನಾಡಿಗೆ ಬಂದಿದ್ದೀವಿ, ಪೇಟೆ ಪಟ್ಟಣಗಳಲ್ಲಿ ಬಂದು ಸೇರಿಕೊಂಡಂತವರು ಕೂಡ ಸಾಕಷ್ಟು ಸಂಖ್ಯೆ ಇದ್ದಾರೆ. ಇವರಿಗೆ ಆಹಾರ ಬೇರೆಲಿಂದೋ ಬರಬೇಕು. ಹೌದು, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಕಾಡು ಉತ್ಪತ್ತಿಗಳು ಅಥವಾ ಕಾಡು ಹಣ್ಣುಗಳು ಜನರಿಗೆ ಈಗಾಗಲೂ ಸಿಗ್ತವ? ಕೆಲವೊಂದನ್ನು ನಾವು ನಮ್ಮ ಮನೆಯ ಸುತ್ತಮುತ್ತ ಬೆಳೆಸಬಹುದು, ಕೆಲವು ಕಾಡು ಹಣ್ಣುಗಳನ್ನು ನಾವು ನಮ್ಮ ಮನೆ ಸುತ್ತಮುತ್ತ ಬೆಳೆಸಬಹುದು. ನಮ್ಮ ಆಸಕ್ತಿಯ ಮೇಲೆ ಹೊಂದಿಕೊಂಡಿರುತ್ತದೆ ಅದು. ಸರಿ, ಯಾವುದೇ ಒಂದು ವಿಚಾರಕ್ಕಾದರೂ ನಮ್ಮ ಆಸಕ್ತಿ ಬೇಕು. ಆಸಕ್ತಿ ಇದ್ರೆ ಖಂಡಿತವಾಗಿ ಸಾಧ್ಯ ಇದೆ. ಈಗ ಒಂದು ಪೇಟೆಯ ಮನೆ ಅಥವಾ ಒಂದು ಹಿತ್ತಲು ಮನೆಯಲ್ಲಿ ಕೂಡ ನಮಗೆ ಕೆಲವೊಂದು ಕಾಡು ಹಣ್ಣುಗಳನ್ನು ಬೆಳೆಸುವಂಥದ್ದಾಗಲಿ, ಒಂದು ನೈಸರ್ಗಿಕವಾಗಿ ಒಂದು ಬೆಳೆಯುವಂಥ ಒಂದು ಗಿಡವನ್ನು ನೆಟ್ಟು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಒಂದು ಹೂಕುಂಡದಲ್ಲಿಯೋ ಅಥವಾ ಒಂದು 10 ಸೆನ್ಸ್ ಅಂತ ಹೇಳುವಂತ ಒಂದು ಜಾಗದಲ್ಲಿ ನಮಗೆ ಬೆಳೆಸಬಹುದು. ಇತ್ತೀಚಿನ ವರ್ಷಗಳಲ್ಲಿ ಪೇಟೆ ಪಟ್ಟಣಗಳಲ್ಲಿಯೂ ಕೂಡ ಈ ತಾರಸಿ ಕೃಷಿ ಅನ್ನುವಂಥದ್ದು ಹೆಚ್ಚು ಪ್ರಚಾರದಲ್ಲಿದೆ. ಅದರಲ್ಲಿ ಕೂಡ ನಮಗೆ ಇದನ್ನು ಬೆಳೆಸುವಂತ ಒಂದು ಅವಕಾಶ ಇದೆ. ನಿಸರ್ಗದತ್ತ ಆಹಾರ ಮತ್ತು ಕಾಡು ಹಣ್ಣುಗಳು ಇವುಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ನೀವು ಮಾಡಿದಂಥವರು. ಈ ನಿಸರ್ಗದತ್ತ ಆಹಾರದ ಒಂದು ವಿಶೇಷತೆಯ ಬಗ್ಗೆ ಹೇಳಿ, ಇದರ ಒಂದು ವಿಶೇಷತೆ ಏನು, ಯಾಕಾಗಿ ಇದನ್ನ ನಾವು ನಿಸರ್ಗದತ್ತ ಆಹಾರದತ್ತ ಹೋಗಬೇಕು ನಮ್ಮ ಆರೋಗ್ಯದ ದೃಷ್ಟಿಯಿಂದ? ನೈಸರ್ಗಿಕವಾಗಿ ದೊರೆಯುವಂತಹ ಪ್ರಕೃತಿಯಲ್ಲಿ ಏನು ದೊರೆಯುತ್ತದೆ ಅದನ್ನು ನಾವು ಯಾವ ತರಹ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳುವುದನ್ನು ನಿಸರ್ಗದತ್ತ ಆಹಾರ ಎಂಬ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಈ ನೈಸರ್ಗಿಕವಾಗಿ ದೊರೆಯುವಂತಹದ್ದು ಅಂತಂದರೆ ಸಾಮಾನ್ಯವಾಗಿ ಸೊಪ್ಪು ತರಕಾರಿಗಳು ಅಥವಾ ಗೆಡ್ಡೆಗೆಣಸುಗಳು, ಹಣ್ಣುಗಳು, ಇವುಗಳನ್ನು ಯಾವ ತರಹ ನಮ್ಮ ಹಿರಿಯರಾಗಿರ್ಬೋದು ಅದನ್ನು ಯಾವ ತರಹ ಅಳವಡಿಸಿಕೊಂಡು ಬಂದಿದ್ರು ಅದನ್ನೇ ಮುಂದುವರಿಸುವುದರ ಜೊತೆಗೆ ಕೆಲವೊಂದನ್ನು ಹೊಸತನವನ್ನು ಕೂಡ ಅದರಲ್ಲಿ ಸೇರಿಸಬೇಕು ಅಂತ ಹೇಳುದು ಆ ಉದ್ದೇಶದಿಂದಾಗಿ ನಾನು ಈ ಪುಸ್ತಕದ ಒಂದು ಬರವಣಿಗೆಯನ್ನು ಪ್ರಾರಂಭಿಸಿತ್ತು. ಅದರಲ್ಲಿ ಉದಾಹರಣೆಗೆ ಈಗ ಬಿದಿರಿನಲ್ಲಿ ಕಣಿಲೆ ಬರ್ತದೆ. ಕಣಿಲೆಯನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗಿಸ್ತೇವೆ. ಆ ಕೆಲವು ಪ್ರದೇಶದಲ್ಲಿ ಆಯಾ ಪ್ರದೇಶದಲ್ಲಿ ಆಯಾ ರೀತಿ ಉಪಯೋಗಿಸ್ತಾರೆ. ಅದೇ ರೀತಿ ನಮ್ಮ ಈ ಮಂಗಳೂರು ಅಥವಾ ಕರಾವಳಿ ಪ್ರದೇಶದಲ್ಲಿ ನಾವು ಕಣಿಲೆಗೆ ಯಾವ ತರಹದ ಪ್ರಾಮುಖ್ಯತೆ ಕೊಡ್ತೇವೆ, ನಮ್ಮ ಹಿರಿಯರು ಯಾವ ತರಹದ ಪ್ರಾಮುಖ್ಯತೆ ಕೊಡ್ತೇವೆ, ಅದಕ್ಕೆ ಅನುಸಾರವಾಗಿ ನಾನು ನಿಸರ್ಗದತ್ತ ಆಹಾರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇದನ್ನು ಬರೆದಿದೆ. ಈ ನಿಸರ್ಗದತ್ತ ಆಹಾರ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಬೇರೆ ಬೇರೆ ಒಂದು ಶೀರ್ಷಿಕೆಯನ್ನ ನೀವು ಕೊಟ್ಕೊಂಡಿದ್ರಿ. ಹಸಿರು ಸೊಪ್ಪುಗಳನ್ನು ಕೂಡ ನಮ್ಮ ಸುತ್ತಮುತ್ತ ನೆಟ್ಟು ಬೆಳೆಸಬೇಕಾಗಿಲ್ಲ, ಅದು ನಿಸರ್ಗದತ್ತವಾಗಿಯೂ ಕೂಡ ಬೆಳೆಯುವಂಥವು, ಅವುಗಳ ಒಂದು ಉಪಯೋಗವನ್ನು ಕೂಡ ಮಾಡಬಹುದು ಅಂತ ಹೇಳಿ ಕೆಲವು ಉದಾಹರಣೆಯಲ್ಲಿ ಹೇಳಿ. ಈಗ ನಿಸರ್ಗದತ್ತವಾದಂತಹ ಒಂದು ಹಸಿರು ಸೊಪ್ಪುಗಳು ಅಂದರೆ ಯಾವ್ಯಾವು? ಹಸಿರು ಸೊಪ್ಪುಗಳಿಗೆ ಬಂದರೆ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಮನೆಯ ಸುತ್ತಮುತ್ತಲೇ ಕೆಲವೊಂದು ಗಿಡವನ್ನು ನಾವು ನೋಡಬಹುದು. ಉದಾಹರಣೆಗೆ ಕಾಕೆ ಸೊಪ್ಪು ಅಥವಾ ಚವಿ ಹಣ್ಣಿನ ಗಿಡ ಅಂತ ಹೇಳ್ತೇವೆ. ಚವಿ ಹಣ್ಣಿನ ಗಿಡ ಹಣ್ಣನ್ನು ತಿನ್ನಲಿಕ್ಕೂ ಉಪಯೋಗಿಸ್ತಾರೆ, ಅದೇ ತರಹ ಸೊಪ್ಪನ್ನು ಉಪಯೋಗಿಸ್ತಾರೆ. ಉದಾಹರಣೆಗೆ ಅದು ಕಳೆ ಸಸ್ಯವಾಗಿ ಬೆಳೆಯುವಂಥದ್ದು, ಅಥವಾ ಕುಪ್ಪಸದ ಹಣ್ಣು ಅಥವಾ ಅಜ್ಜಿಪಟ್ಲ ಅಂತ ಹೇಳ್ತಾರೆ, ಅದನ್ನು ಕೂಡ ಹಣ್ಣನ್ನು ತಿನ್ಲಿಕ್ಕೆ ಉಪಯೋಗಿಸಬಹುದು. ಅದೇ ತರಹ ಸೊಪ್ಪನ್ನು ನಾವು ಪಲ್ಯ ಅಥವಾ ಸಾಂಬಾರು, ತಂಬ್ಳಿ, ಚಟ್ನಿ ಈ ತರಹ ಉಪಯೋಗಿಸ್ತೇವೆ. ಇದೆಲ್ಲವನ್ನು ನಾವು ಒಂದು ಹಂತದವರೆಗೆ ಕಳೆ ಅಂತ ಭಾವಿಸ್ತಿದ್ದೆವು, ಆದರೆ ನಿಜವಾಗಿ ಅದರ ಸೊಪ್ಪನ್ನು ಕೂಡ, ಹಣ್ಣು ಮಾತ್ರ ಅಲ್ಲ ಅದರ ಸೊಪ್ಪು ತರಕಾರಿಯನ್ನು ಕೂಡ ನಮಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ತಿಳ್ಕೊಳ್ಬೋದು. ಅದೇ ತರಹ ಹೊನೆಗೊನ್ನೆ ಸೊಪ್ಪು, ಹೊನೆಗೊನ್ನೆ ಸೊಪ್ಪು ನೆಲಹರಿವೆ ಅಂತಿದೆ, ನೆಲಹರಿವೆ ಸೊಪ್ಪು ಅಥವಾ ಸರಳಿ ಸೊಪ್ಪು, ಸರಳಿ ಹಣ್ಣಿನ ಸೊಪ್ಪು, ಸಾಂಬ್ರಾಣಿ ಸೊಪ್ಪು. ಸಾಂಬ್ರಾಣಿ ಸೊಪ್ಪನ್ನು ನಾವು ಸಾಮಾನ್ಯವಾಗಿ ಹೂಕುಂಡದಲ್ಲಿ ನೆಟ್ಟು ಬೆಳೆಸ್ತೇವೆ. ಒಂದು ಸಣ್ಣ ಮನೆ ಇರುವವರಿಗೂ, ಬರೀ ಒಂದು 1 BHK ಅಥವಾ ಒಂದು ಕೋಣೆ ಇರುವಂತಹ ಒಂದು ಮನೆ ಏನಿರ್ತದೆ ಆ ಮನೆಯಲ್ಲಿ ಕೂಡ ಬೆಳೆಸಲಿಕ್ಕೆ ಸಾಧ್ಯ ಈ ಸಾಂಬ್ರಾಣಿ ಸಸ್ಯವನ್ನು. ಸಾಂಬ್ರಾಣಿ ಸೊಪ್ಪನ್ನು ನಾವು ಅನೇಕ ರೀತಿ ಔಷಧಿಯಾಗಿ ಉಪಯೋಗಿಸ್ತೇವೆ, ಅದೇ ತರಹ ಆಹಾರದಲ್ಲಿ ಉಪಯೋಗಿಸ್ತೇವೆ. ಅದನ್ನು ಸಾಕಷ್ಟು ಮಟ್ಟಿಗೆ ಬೆಳೆಸಿ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಬಹುದು. ಈಗ ಸಾಂಪ್ರದಾಯಿಕ ತಯಾರಿ ಅಂತಂದ್ರೆ ಸಾಮಾನ್ಯವಾಗಿ ಚಟ್ನಿ ಮಾಡುವಂತಹದ್ದಿರಬಹುದು ಅಥವಾ ತಂಬುಳಿ ಮಾಡುವಂತಹದ್ದು, ಬಹುಶಃ ಈ ಋತುಚರ್ಯ ಅಂತ ಹೇಳ್ತೀವಲ್ಲ, ಋತುವಿಗೆ ಸಂಬಂಧಪಟ್ಟಂತಹ ಇಂಥ ಒಂದು ಆಹಾರವನ್ನು ಕೂಡ ತಯಾರು ಮಾಡಬಹುದು ಅಂತ ಮಾಡಬಹುದು. ಋತು ಈಗ ಆಯಾ ಪರಿಸರಕ್ಕೆ ಅನುಗುಣವಾಗಿ ಅಥವಾ ಆಯಾ ಕಾಲಕ್ಕೆ ಅನುಗುಣವಾಗಿ ಅನೇಕ ರೀತಿಯ ನಮಗೆ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು ನಮಗೆ ನಮ್ಮ ಸುತ್ತಮುತ್ತ ದೊರೆಯುತ್ತದೆ. ಅದನ್ನು ಆಯಾ ಸಮಯದಲ್ಲೇ ಬಳಸಿದಷ್ಟು ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಲಾಭಗಳಿದೆ. ಉದಾಹರಣೆಗೆ ಚಳಿಯ ಸಮಯದಲ್ಲಿ ಆಗಿರ್ಬೋದು ಮೈ ಬೆಚ್ಚಗಿಡುವಂತಹದ್ದು, ಅಥವಾ ಮಳೆಗಾಲದಲ್ಲಿ ಈಗ ನಾವು ನಮ್ಮ ಈ ಮಂಗಳೂರು ಭಾಗದಲ್ಲಿ ಆದರೆ ನಾವು ಕೆಸುವಿನ ಸೊಪ್ಪು, ಕೇಸು ಪತ್ರೊಡೆ ಮಾಡಿ ಉಪಯೋಗಿಸ್ತೇವೆ, ಅದು ಕೂಡ ಹಾಗೆ ಮೈ ಬೆಚ್ಚಗಿಡ್ಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ ತಂಪು ಮಾಡ್ಲಿಕ್ಕೆ ನಾವು ಈಗ ರಾಗಿ ಹಾಲನ್ನು ಉಪಯೋಗಿಸ್ತೇವೆ ಅಥವಾ ಹೆಸರು ಕಾಳನ್ನು ಉಪಯೋಗಿಸ್ತೇವೆ, ಅದೇ ತರ ತಂಬ್ಳಿಗಳನ್ನು ಮಾಡ್ತೇವೆ. ನಮ್ಮ ಈ ಪ್ರದೇಶದಲ್ಲಿ ಆದ್ರೆ ನಾವು ತಂಬ್ಳಿಗಳನ್ನು ಮಾಡಿ ಉಪಯೋಗಿಸ್ತೇವೆ, ಮಜ್ಜಿಗೆಯನ್ನು ಜಾಸ್ತಿ ಉಪಯೋಗಿಸ್ತೇವೆ. ಇದು ಕೂಡ ನಮ್ಮ ಹಿರಿಯರು ನಮಗೆ ಕಾಲಕ್ಕನುಸಾರವಾಗಿ ಹೇಳಿಕೊಟ್ಟಿರುವಂತಹ ಒಂದು ಆಹಾರ ಕ್ರಮ. ಈಗ ನಿಸರ್ಗತತ್ವವಾಗಿ ಸಿಗುವಂತಹ ಗಡ್ಡೆಗಳ ಬಗ್ಗೆ, ಗಡ್ಡೆ ತರಕಾರಿಗಳ ಬಗ್ಗೆ ಹೇಳಿ. ನಿಸರ್ಗದಲ್ಲಿ ಹೇಳಿದ್ರೆ ನಮ್ಮ ಕಾಡಿನಲ್ಲಿ ಅನೇಕ ರೀತಿಯ ಗೆಡ್ಡೆ ಗೆಣಸುಗಳು ದೊರೆಯುತ್ತದೆ. ಅದಕ್ಕೆ ಹಿರಿಯರು, ನಮ್ಮ ಹಿರಿಯರು ಒಂದು ಕಾಲದಲ್ಲಿ ಅದನ್ನೇ ತಮ್ಮ ಆಹಾರವಾಗಿ, ಅಕ್ಕಿ ದೊರೆಯುವುದಕ್ಕಿಂತ ಮೊದಲು ಅದನ್ನೇ ಒಂದು ಆಹಾರವಾಗಿ ಉಪಯೋಗಿಸ್ತಾ ಇದ್ರು. ಈಗ ಉದಾಹರಣೆಗೆ ನೆಟ್ಟು ಬೆಳೆಸುವಂತಹ ಮರಗೆಣಸಿರ್ಬೋದು, ಮರಗೆಣಸನ್ನು ಆಹಾರದ ಬದಲಿಗೆ ಅದನ್ನೇ ಉಪಯೋಗಿಸಿದವರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಮಂದಿ ಇದ್ದಾರೆ. ಅವರು ತಮ್ಮ ಅದನ್ನು ಅನೇಕ ರೀತಿಯ ಆಹಾರ, ಉದಾಹರಣೆಗೆ ಅದನ್ನು ಒಂದು ಪುಡಿಯ ರೂಪದಲ್ಲಿ ಅಥವಾ ಒಂದು ಪಲ್ಯದ ರೂಪದಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸಿ, ಸಿಹಿಗೆಣಸನ್ನೀಗ ಹಬೆಯಲ್ಲಿ ಬೇಯಿಸಿದ ತರಹ ಬೇಯಿಸಿ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಕಾಡಿನಲ್ಲಿಯೂ ಅನೇಕ ರೀತಿಯ ಗೆಡ್ಡೆಗಳು ದೊರೆಯುತ್ತದೆ. ಇದರದ್ದೇ ಏನು ಮರಗೆಣಸಿನ ತರಹ ಇನ್ನೊಂದು ಅಡ್ಡಗೆಣಸು ಅಂತ ಬರ್ತದೆ ನಮ್ಮ ಈ ಪ್ರದೇಶದಲ್ಲಿ, ಅದನ್ನು ಅಡ್ಡಗೆಣಸು ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ತುಂಬಾ ಅನೇಕ ರೀತಿಯ ವಿಧಗಳಿವೆ. ಈಗ ಕೊಡಗಿಗೆ ಹೋದ್ರೆ ಅಲ್ಲಿ ಅದನ್ನು ಬೇರೆ ಒಂದು ಹೆಸರಲ್ಲಿ ಹೇಳ್ತಾರೆ. ಆ ಪ್ರದೇಶದಲ್ಲಿ ಅದನ್ನು ತಿಂದ್ರೆ ಅಥವಾ ಆ ಪ್ರದೇಶದ ವಾತಾವರಣಕ್ಕನುಸಾರವಾಗಿ ಅದನ್ನು ತಕೊಂಡ್ರೆ ನಮ್ಮ ದೇಹಕ್ಕೆ ಅದರಿಂದ ಅನೇಕ ರೀತಿಯ ಲಾಭಗಳಿವೆ. ಸಾಮಾನ್ಯವಾಗಿ ಹೂವನ್ನು ನೋಡುವಂತಹದ್ದು ಬರೀ ಅದರ ಒಂದು ಆಕರ್ಷಣೀಯವಾದಂತಹ ಒಂದು ಚಂದ ಚಂದ ಅಂತ ನಾವು ನೋಡ್ತೀವಿ ಅಥವಾ ಒಂದು ಸುವಾಸನೆ ಇದೆ ಅಂತ ನೋಡ್ತೀವಿ, ಇದರ ಒಂದು ಆಹಾರದ ಮೌಲ್ಯ ಏನು? ಹೂವಿಗೆ ಬಂದ್ರೆ ನಾವು ಅಂದಕ್ಕಾಗಿ ಬೆಳೆಸ್ತೇವೆ ಅಂತ ಮಾತ್ರ ತಿಳ್ಕೊಂಡಿದ್ದೆವು. ಆದ್ರೆ ಉದಾಹರಣೆಗೆ ಒಂದು ಕೇಪುಳದ ಹೂ, ಕೇಪುಳದ ಹೂವನ್ನು ಕೂಡ ನಮಗೆ ಆಹಾರದಲ್ಲಿ ಉಪಯೋಗಿಸಬಹುದು. ಒಂದು ಚಟ್ನಿಯಾಗಿ ಅಥವಾ ತಂಬಳಿಯಾಗಿ ಆಹಾರದಲ್ಲಿ ಉಪಯೋಗಿಸಬಹುದು. ಅದು ಒಂದು ಔಷಧೀಯ ಮಹತ್ವವನ್ನು ಕೂಡ ಹೊಂದಿದೆ. ಅದಲ್ಲದೆ ಈಗ ಎಲ್ಲರೂ ಕೇಳಿರ್ಬೋದು ದಾಸವಾಳದ ಹೂವಿನ ಶರಬತ್ತು, ದಾಸವಾಳದ ಹೂವಿನಲ್ಲಿ ಅನೇಕ ರೀತಿಯ ಏನು ಅಡಿಗೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ. ದಾಸವಾಳದ ಹೂವನ್ನು ಮೊದಲಿನವರು ಹಿರಿಯರು ಮೊದಲು ದೋಸೆಯಾಗಿ ಅಥವಾ ಸಾರಾಗಿ ಅಥವಾ ಮಜ್ಜಿಗೆಯೊಂದಿಗೆ ರಾಯ್ತ ಅಂತ ಏನು ಹೇಳ್ತೇವೆ ಆ ತರ ಆ ರೀತಿಯ ಒಂದು ಅನೇಕ ರೀತಿಯ ಆಹಾರ ಕ್ರಮದಲ್ಲಿ ಬಳಸ್ತಿದ್ರು. ಶಾಂಪೂ ಆಗಿ ಉಪಯೋಗಿಸ್ತಾ ಇದ್ರು. ಅದು ನಮ್ಮ ದೇಹ ಆರೋಗ್ಯದ ಇದಕ್ಕೆ ಬಂದ್ರೆ ಹಾಗೆ ದೇಹದ ತಂಪಿಗೋಸ್ಕರವಾಗಿ ಇದನ್ನೆಲ್ಲವನ್ನು ಉಪಯೋಗಿಸ್ತಾ ಇದ್ರು. ಆದ್ರೆ ಒಂದು ಒಂದು ಸಮಯದವರೆಗೆ ನಮಗೆ ಅದು ಒಂದು ಅನಿಸಿಕೆ ಇತ್ತು, ಅದು ಬರೀ ಚಂದಕ್ಕೆ ಮಾತ್ರ ಅಥವಾ ಅಂದಕ್ಕೋಸ್ಕರ ಮಾತ್ರ ಅಂತ. ಆದ್ರೆ ಅದರಲ್ಲಿ ಕೂಡ ಮಹತ್ವ ಇದೆ. ಅದರಲ್ಲಿರುವಂತಹ ಬಣ್ಣ, ಅದರಲ್ಲಿರುವಂತಹ ಕಲರ್ ಏನಿದೆ, ಅದಕ್ಕಿರುವ ಬಣ್ಣ ಏನಿದೆ, ಅದಕ್ಕೆ ಕೂಡ ಏನೋ ಒಂದು ಮಹತ್ವ ಇದೆ ಅಂತ ಹೇಳೋದನ್ನು ಕೂಡ ತಿಳ್ಕೊಳ್ಬಹುದು. ಎಷ್ಟು ಸರಿ ತರಕಾರಿ ಆಗ್ಬೋದು ಹಣ್ಣು ಹಂಪಲಾಗ್ಬೋದು ಅವುಗಳನ್ನ ಸಿಪ್ಪೆಯನ್ನ ಕಿತ್ತು ಬಿಸಾಕ್ತೀವಿ ಅಂತ ಹೇಳಿ, ಈ ಸಿಪ್ಪೆಯ ಒಂದು ಮಹತ್ವ ಏನು ನೈಸರ್ಗಿಕ ಆಹಾರದಲ್ಲಿ? ಸಿಪ್ಪೆ ಈಗ ಅನೇಕ ತರಕಾರಿಗಳನ್ನು ನಾವು ತಗೊಂಡ್ರೆ, ಉದಾಹರಣೆಗೆ ಈಗ ಕುಂಬಳಕಾಯಿ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಇದರ ಸಿಪ್ಪೆಯನ್ನು ನಾವು ಅದಕ್ಕೇನು ಒಂದು ರುಚಿ ಇಲ್ಲ, ಅದು ಅದರದ್ದು ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಆ ಕಲ್ಲಂಗಡಿಯ ಸಿಪ್ಪೆಯಲ್ಲಿ ಕೂಡ ಅನೇಕ ರೀತಿಯ ಪೋಷಕಾಂಶ ಇದೆ. ಹಣ್ಣಿನಲ್ಲಿ ಯಾವ ತರಹ ಇದೆ ಅದೇ ತರಹ ಪೋಷಕಾಂಶ ಅದರಲ್ಲೂ ಇದೆ. ಅದನ್ನು ನಾವು ಸಾಕಷ್ಟು ಮಟ್ಟಿಗೆ ಉಪಯೋಗಿಸಿದರೆ ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳಿದೆ. ಅದೇ ತರಹ ನಾವು ಏನು ವೇಸ್ಟ್ ನಾವು ಬಿಸಾಕುವಂಥದ್ದು ಅಥವಾ ಕಸ ಅಂತ ಬಿಸಾಕುವಂಥದ್ದು ಸಂಖ್ಯೆ ಕಡಿಮೆ ಆಗ್ತದೆ, ಅದರ ಅಮೌಂಟ್ ಕಡಿಮೆ ಆಗ್ತದೆ. ಆಮೇಲೆ ಈಗ ಕಾಂಡದ ತೊಗಟೆಗಳು ಅಥವಾ ಏನು ಬಾರ್ಕ್ ಅಂತ ಏನು ಹೇಳ್ತೀವಿ, ಅದರ ಒಂದು ವಿಶೇಷತೆ ಏನು? ಸಸ್ಯದ ಒಂದು ಮುಖ್ಯ ಭಾಗವೇ ಆಗಿದೆ ಕಾಂಡ ಅಂತ ಹೇಳೋದು. ಸಸ್ಯದ ಒಂದು ಮುಖ್ಯ ಭಾಗವೇ ಆಗಿದೆ. ಈಗ ಕಾಂಡದಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಾಗಿರ್ಬೋದು, ಆ ಸಸ್ಯದಲ್ಲಿ ಏನೆಲ್ಲ ಇದೆ, ಈಗ ಏನಾದರೂ ಅದರಲ್ಲಿ ಮೇಣ ಅಂಟು ಅಥವಾ ಅದರಲ್ಲಿ ಏನಾದರೂ ಔಷಧೀಯ ಗುಣಗಳಿದೆ, ಅದೆಲ್ಲವೂ ಆ ಕಾಂಡದಲ್ಲಿ ಕೂಡ ಇರ್ತದೆ. ಆದ ಕಾರಣ ಆ ಕಾಂಡದ ಉದಾಹರಣೆಗೆ ಆನೆಮುಂಗು, ಆನೆಮುಂಗಿನ ಕೆತ್ತೆಯನ್ನು ತಂಬಳಿಯಾಗಿ ಉಪಯೋಗಿಸ್ತಾರೆ. ಆದರೆ ಅದನ್ನು ಉಪಯೋಗಿಸೋ ಸ್ವಲ್ಪ ಹೇಳಿದರೆ ಅದನ್ನು ಬೇಯಿಸಬೇಕು, ಅದಕ್ಕೆ ಕೆಲವೊಂದು ಕಾರ್ಯ ಇದು ಮಾಡುವಂಥ ಕೆಲವು ಪ್ರೊಸೆಸ್ ಇದೆ, ಅದನ್ನೆಲ್ಲ ನೋಡಿಕೊಂಡು ಮಾಡಿದರೆ ಅದು ಅನೇಕ ರೀತಿಯ ಔಷಧೀಯ ಗುಣವನ್ನು ಹೊಂದಿದೆ. ಅದೇ ತರಹ ಅದರಲ್ಲಿರುವಂತಹ ಕೆಲವು ಅಂಶಗಳು ದೇಹದಲ್ಲಿರುವಂತಹ ಶಕ್ತಿ ಅಥವಾ ಜೀರ್ಣಕ್ರಿಯೆಯನ್ನು ವೃದ್ಧಿಸಲಿಕ್ಕೂ ಸಹಾಯ ಆಗ್ತದೆ. ಈಗ ಎಷ್ಟೋ ತರಕಾರಿಗಳನ್ನು ನಾವು ಉಪಯೋಗಿಸುವಂತಹ ಒಂದು ಸಂದರ್ಭದಲ್ಲಿ ಅದರ ತಿರುಳನ್ನು ಮಾತ್ರ ನಾವು ಉಪಯೋಗಿಸ್ತೀವಿ ಅಥವಾ ಉಳಿದ ಭಾಗವನ್ನು ಅದರ ಬೀಜವನ್ನು ಅಥವಾ ಸಿಪ್ಪೆಯನ್ನು ಬಿಸಾಕ್ತೀವಿ ಅಂತ ಹೇಳಿ, ಈ ಬೀಜದಲ್ಲಿಯೂ ಏನಾದರೂ ಪೋಷಕಾಂಶ ಇದೆಯಾ? ಇದೆ, ಖಂಡಿತವಾಗಿ ಇದೆ. ಬೀಜಗಳು ಈಗ ಉದಾಹರಣೆಗೆ ನಮಗೆ ಸಿಹಿ ಕುಂಬಳದ ಬೀಜ ಅಥವಾ ಕಲ್ಲಂಗಡಿಯ ಬೀಜ ಆಗಿರ್ಬೋದು, ಈಗ ಪಡುವಲಕಾಯಿಯ ತಿರುಳಾಗಿರ್ಬೋದು. ತಿರುಳು ಮಾತ್ರ ಅಲ್ಲ, ಅದರ ಬೀಜ ಸಹಿತ ನಾವು ಅನೇಕ ಆಹಾರದಲ್ಲಿ ಉದಾಹರಣೆಗೆ ಚಟ್ನಿಯಾಗಿ ಪಡುವಲಕಾಯಿಯ ತಿರುಳನ್ನು ಮಾಡಿದರೆ ನಮಗೆ ಆ ಬೀಜದಲ್ಲಿರುವಂತಹ ಅನೇಕ ಅಂಶಗಳು ಸಿಗ್ತದೆ. ಅದೇ ತರಹ ಸಿಹಿ ಕುಂಬಳದ ಬೀಜವನ್ನು ಹಾಗೆ ಹುರಿದು ಅದನ್ನು ತಿನ್ನಲಿಕ್ಕೆ ಒಂದು ರುಚಿ ಕೂಡ ಇದೆ. ಅದೇ ತರಹ ಅದರಿಂದ ನಮಗೆ ಅನೇಕ ರೀತಿಯ ಉದಾಹರಣೆಗೆ ದೇಹದಲ್ಲಿ ಶಕ್ತಿವರ್ಧಕವಾಗಿ ಕೂಡ ಅದು ಸಹಾಯ ಮಾಡ್ತದೆ. ನಾವು ತಿನ್ನುವಂತಹ ಆಹಾರವನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡುವಂತಹದ್ದು ಅಕ್ಕಿಯನ್ನು ಆಧಾರವಾಗಿ ಇಟ್ಟುಕೊಂಡು ತಯಾರು ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಗೋಧಿಯೋ ರಾಗಿಯೋ ಇಂಥದ್ದನ್ನು ಹಿಟ್ಟನ್ನು ಕೂಡ ಉಪಯೋಗಿಸ್ತೀವಿ ಅಂಥೇಳಿ. ಇವಲ್ಲದೆ ತರಕಾರಿಯ ಜೊತೆ ಜೊತೆಗೆ ಕಾಡು ಹಣ್ಣುಗಳು ಅಥವಾ ಹಣ್ಣುಗಳನ್ನು ಕೂಡ ನಾವು ಹೆಚ್ಚು ಮಟ್ಟಿಗೆ ಸೇವಿಸಬೇಕು ಅಂತ. ನಾವು ಸಾಂಪ್ರದಾಯಿಕವಾಗಿ ಸಿಗುವಂತಹ ಒಂದು ಹಣ್ಣುಗಳಿಗೂ ಅಥವಾ ಪೇಟೆಯಲ್ಲಿ ಸಿಗುವಂತಹ ಒಂದು ಹಣ್ಣಿಗೂ ನೈಸರ್ಗಿಕವಾಗಿ ಕಾಡಿನಲ್ಲಿ ದೊರೆಯುವಂತಹ ಒಂದು ಹಣ್ಣುಗಳಿಗೂ ಏನು ವ್ಯತ್ಯಾಸ ಇದೆ, ಏನಿದರ ಒಂದು ವಿಶೇಷತೆ? ಕಾಡಿನಲ್ಲಿ ದೊರೆಯುವಂತಹ ಹಣ್ಣುಗಳು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬೆಳೆದಿರ್ತದೆ, ಮಾತ್ರ ಅಲ್ಲ ಯಾವುದೇ ರೀತಿಯ ಪೋಷಕಾಂಶಗಳು ಏನು ಗೊಬ್ಬರ ಕೃತಕವಾಗಿ ಏನು ತಯಾರಿಸಿದ್ದನ್ನು ಹಾಕದೆ ಬೆಳೆಸಿರ್ತದೆ. ಅದರ ರುಚಿಯು ನಮಗೆ ತಾಜಾವಾಗಿ ದೊರೆಯುವಂಥ ಈಗ ಅಂಗಡಿಯಲ್ಲಿ ಏನು ನಮಗೆ ಪೇಟೆಯಲ್ಲಿ ಏನು ದೊರೆಯುತ್ತದೆ ಅದರಲ್ಲಿಯೂ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನೀವು ರುಚಿಯಲ್ಲಿ ಅಥವಾ ಅದರ ವಾಸನೆಯಲ್ಲೇ ನೀವು ಗ್ರಹಿಸಬಹುದು. ಅದೇ ತರಹ ಕಾಡಿನಲ್ಲಿ ದೊರೆಯುವಂತಹ ಹಣ್ಣುಗಳು ಈಗ ಪ್ರಕೃತಿದತ್ತವಾಗಿ ದೊರೆಯುವಂತಹದ್ದೇ. ಅಲ್ಲಿ ಅನೇಕ ರೀತಿಯ ಈಗ ಉದಾಹರಣೆಗೆ ನಾವು ಕರಂಡೆಯನ್ನೇ ತಕೊಂಡ್ರೆ, ಕರಂಡೆ ಹಣ್ಣನ್ನೇ ತಕೊಂಡ್ರೆ ಆ ಹಣ್ಣಿನಲ್ಲಿ ಅನೇಕ ರೀತಿಯ ವಿಟಮಿನ್ಗಳಿವೆ. ಈಗ ಅದನ್ನು ಅನೇಕ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ನೋಡಿರಬಹುದು, ಅದೇ ಅನೇಕ ವಿಷಯಗಳ ಬಗ್ಗೆ ಬರ್ತಾ ಇದೆ. ಅದನ್ನು ಒಂದು ಸೇಬಿಗೆ ಕಂಪೇರ್ ಮಾಡಿ ಅಥವಾ ಒಂದು ಆಪಲ್ಗೆ ಕಂಪೇರ್ ಮಾಡಿದರೆ ಅದರಲ್ಲಿ ಎಷ್ಟು ಪೋಷಕಾಂಶ ಇದೆ ಅಂತ ಹೇಳೋದನ್ನು ಕೂಡ ಅನೇಕ ರೀತಿಯ ಅಧ್ಯಯನಗಳಾಗಿದೆ. ಆದರೆ ನಾವು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಲವು ತೋರಬೇಕು ಅಂತ ಹೇಳೋದು ನನ್ನ ಅನಿಸಿಕೆ. ಕೆಲವು ಉದಾಹರಣೆ ಹೇಳಿ, ಈಗ ಕಾಡು ಹಣ್ಣುಗಳ ಒಂದು ವಿಶೇಷತೆ ಏನು ಅಂತ. ಕಾಡು ಹಣ್ಣುಗಳಿಗೆ ಬಂದರೆ ನಮಗೆ ಮೊದಲನೇದಾಗಿ ಕಾಣುವಂಥದ್ದು ಚವಿ ಹಣ್ಣು. ನಮ್ಮ ಸುತ್ತಮುತ್ತ ದೊರೆಯುವಂಥದ್ದಾದರೆ ಚವಿ ಹಣ್ಣು, ಅಡಿಬಟ್ಟಿಲು ಅಥವಾ ಕುಪ್ಪಸದ ಹಣ್ಣು, ಅಥವಾ ಕಾಡಿಗೆ ಸ್ವಲ್ಪ ಕಾಡಿನ ದಾರಿಯಲ್ಲಿ ಹೋಗುವಾಗ ನಮಗೆ ದೊರೆಯುವಂಥದ್ದು ಹೆಚ್ಚಾಗಿ ಗೊಟ್ಟೆ ಹಣ್ಣು ಅಥವಾ ಬಿಳಿ ಮುಳ್ಳು ಹಣ್ಣು ಅಂತ ಹೇಳ್ತೇವೆ. ಅದೇ ತರಹ ನಾಣೇಲು, ಹೊಳೆ ಬದಿಗೆ ಹೋದರೆ ನಾಣೇಲು ಅಂತ ಹೇಳುವ ಹಣ್ಣು ದೊರೆಯುತ್ತದೆ. ಪುಚ್ಚೆ ಕಣ್ಣು ಅಥವಾ ಬೆಕ್ಕಿನ ಕಣ್ಣು ಅಂತ ಹೇಳ್ತಾರೆ, ಆ ಹಣ್ಣುಗಳನ್ನು ನೋಡ್ಬೋದು. ಚೂರಿ ಹಣ್ಣು, ಕಾರೆ ಹಣ್ಣು, ಇದರ ಬಗ್ಗೆ ಎಲ್ಲ ನಾವು ಚಿಕ್ಕದಿರುವಾಗ ಅಥವಾ ನಮ್ಮ ಬಾಲ್ಯ ದಿನಗಳಲ್ಲಿ ಅದು ಹಳ್ಳಿಯ ಪ್ರದೇಶದಲ್ಲಿ ಶಾಲೆಯಲ್ಲಿ ಹೋಗಿ ಕಲಿತವರಿಗೆ ಅದರ ಬಗ್ಗೆ ಹೆಚ್ಚು ಕೇಳಿ ಗೊತ್ತಿರ್ತದೆ. ಆ ಹಣ್ಣುಗಳು ತಿಂದು ಅದರ ರುಚಿಯನ್ನು ಆಸ್ವಾದಿಸಿದವನಿಗೆ ಅದರ ನಿಜವಾದ ರುಚಿ ಗೊತ್ತಿರುವುದಷ್ಟೇ. ಅದನ್ನು ನಮಗೆ ಪೇಟೆಯಲ್ಲಿ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ಮಾತ್ರ ಅಲ್ಲ, ಅಂತಹ ಪ್ರಕೃತಿದತ್ತವಾದ ಅಥವಾ ದೊಡ್ಡ ಕಾಡಿನ ಒಳಗೆ ಅಂತಹ ಹಳ್ಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ದೊರೆಯುವಂಥ ಹಣ್ಣುಗಳು ಇವೆಲ್ಲ. ಅದರ ಜೊತೆಗೆ ಸರಳಿ ಹಣ್ಣು, ಅಂಕೋಲೆ ಹಣ್ಣು, ಅದೇ ತರಹ ಕರಿಮಾದರಿ ಹಣ್ಣು ಅಥವಾ ಮಡಕೆ ಹಣ್ಣು, ಗಡಿಯಾರದ ಹಣ್ಣು, ಇವುಗಳನ್ನು ಕೂಡ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಕಾಣಬಹುದು, ನಮ್ಮ ಈ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಕಾಣಬಹುದು. ಮೊದಲನೆಯದಾಗಿ ಹೇಳುವುದಾದ್ರೆ ಅಬ್ಲಕದ ಹಣ್ಣು. ಅಬ್ಲಕದ ಹಣ್ಣಿಗೆ ನಮ್ಮ ಈ ಪ್ರದೇಶದಲ್ಲಿ ಅಬ್ಲಕ ಅಂತ ತುಳುವಲ್ಲಿ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಹಣ್ಣಾಗ್ತದೆ. ಅದು ಕೆಂಪು ವರ್ಣದಲ್ಲಿ ಇರ್ತದೆ, ಮರದಲ್ಲಿ ತುಂಬಾ ಮುಳ್ಳಿರ್ತದೆ. ಮುಳ್ಳಿದ್ರು ಕೂಡ ಆ ಹಣ್ಣಿನ ರುಚಿಗೋಸ್ಕರವಾಗಿ ಅದನ್ನು ಹತ್ತಿ ಕೊಯ್ದು ಎಷ್ಟೋ ಜನ ಪರಿಚಯಿಸಿಕೊಂಡವರು ಕೂಡ ಇರಬಹುದು. ಅಂದ್ರೆ ಹುಳಿ ಮಿಶ್ರಿತ ಸಿಹಿ ಹಣ್ಣು. ಅದೇ ತರಹ ನೆಕ್ಸ್ಟ್ ಮುಂದಿನದ್ದು ಅಡಿಬಟ್ಟಲು ಹಣ್ಣು. ಅಡಿಬಟ್ಟಲು ಹಣ್ಣು ಅಥವಾ ಕುಪ್ಪಸದ ಹಣ್ಣು ಅಂತ ಹೇಳ್ತೇವೆ. ಇದು ಎಲ್ಲಾ ಸಮಯದಲ್ಲಿಯೂ ದೊರೆಯುತ್ತದೆ. ಈ ಹಣ್ಣಿನ ರುಚಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಏನಾದರೂ ದೊರೆತರೆ ಅವರದನ್ನು ಇಷ್ಟಪಟ್ಟರು ಅಂತಾದರೆ ಅದನ್ನು ಖಂಡಿತ ಅದನ್ನು ಯಾವ ಗಿಡದಲ್ಲಿಯೂ ಉಳಿಸ್ಲಿಕ್ಕಿಲ್ಲ, ಅಷ್ಟು ಆ ಒಂದು ರುಚಿ ಬೇರೆ. ಅದಕ್ಕೆ ಅದು ಸಾಮಾನ್ಯವಾಗಿ ಹಳದಿ ಬಣ್ಣದಲ್ಲಿ ಇರ್ತದೆ, ಸಿಹಿ ಹುಳಿಯಾಗಿರುತ್ತೆ, ಸಿಹಿ ಹುಳಿ ಮಿಶ್ರಿತವಾಗಿರುತ್ತದೆ. ಮುಂದಿನದು ಅಂಕೋಲೆ ಹಣ್ಣು. ಅಂಕೋಲೆ ಹಣ್ಣು ಸಾಮಾನ್ಯವಾಗಿ ಮೇಯಿಂದ ಜುಲೈ ತಿಂಗಳಲ್ಲಿ ಕಾಣಸಿಗ್ತದೆ. ಅದು ಈ ಕಾಡಿನ ದಾರಿಯಲ್ಲಿ ಒಂದು ಪೊದರಾಗಿ ಬೆಳೀತದೆ, ಸಣ್ಣ ದೊಡ್ಡ ಮುಳ್ಳುಗಳು ಇರುತ್ತದೆ, ದೂರ ದೂರಕ್ಕೆ ಮುಳ್ಳುಗಳು ಇರುತ್ತದೆ. ಅದರ ಜೊತೆಗೆ ಕೆಂಪು ಬಣ್ಣದಲ್ಲಿರುತ್ತದೆ, ನೋಡಲು ಸಾಮಾನ್ಯವಾಗಿ ಗೋಲಿ ಗಾತ್ರದಲ್ಲಿರುತ್ತದೆ, ತಿಳಿ ಸಿಹಿಯಾಗಿರುತ್ತೆ, ತಿಳಿ ಒಂದು ನಸು ಸಿಹಿ ಆಗಿರುತ್ತದೆ. ಮುಂದಿನದ್ದು ಅಂಟು ಹಣ್ಣು. ಅಂಟು ಹಣ್ಣು ಹೆಸರಿಗೆ ಸರಿಯಾಗಿ ಅದು ಅಂಟು ಗುಣವನ್ನು ಹೊಂದಿರುತ್ತದೆ, ಅದಕ್ಕೆ ಮಣ್ಣಡಕೆ ಎನ್ನುವ ಇನ್ನೊಂದು ಹೆಸರಿದೆ. ಅಂಟು ಹಣ್ಣನ್ನು ನಮ್ಮ ಹಿರಿಯರಲ್ಲೆಲ್ಲ ಕೇಳಿದ್ರೆ ಅವರು ಹೇಳ್ತಾರೆ ಅದನ್ನು ಗೋಂದಾಗಿ ಉಪಯೋಗಿಸ್ತಾ ಇದ್ರು, ಅಂಟಾಗಿ ಉಪಯೋಗಿಸ್ತಾ ಇದ್ರು, ಪುಸ್ತಕಕ್ಕೆ ನಮ್ಮ ಈ ಫೆವಿಕಾಲ್ನ ಬದಲಿಗೆ ಅದನ್ನೇ ಉಪಯೋಗಿಸ್ತಾ ಇದ್ರು ಅಂತ. ಆ ಹಣ್ಣಿಗೆ ಅದನ್ನು ನೋಡಲು ಕೂಡ ಒಂಥರ ಅಂದವಿದೆ, ಅದು ಮಣ್ಣಿನ ಬಣ್ಣ ಇರುವ ಕಾರಣ ಅದಕ್ಕೆ ಮಣ್ಣಡಕೆ ಅಂತ ಹೆಸರಿದೆ. ಆ ಅಂಟು ಹಣ್ಣಿಗೆ ಮೇಲಿನಿಂದ ಒಂದು ಹಸಿರು ಬಣ್ಣದ ಒಂದು ಟೊಪ್ಪಿಯ ತರಹದ ಒಂದು ಅದರ ಸಸ್ಯದ ಒಂದು ಭಾಗ ಇದೆ, ಅದರ ತೊಟ್ಟಿನ ಭಾಗದಲ್ಲಿ ಒಂದು ಹಸಿರು ಬಣ್ಣದಲ್ಲಿರ್ತದೆ, ಅದು ನೋಡ್ಲಿಕ್ಕೆ ಒಂದು ಸಸ್ಯ ಅಥವಾ ಹಣ್ಣಿನ ಅಂದವನ್ನು ಹೆಚ್ಚಿಸ್ತದೆ. ಅದರ ಜೊತೆಗೆ ಈ ಅಂಟು ಹಣ್ಣು ಸಾಮಾನ್ಯವಾಗಿ ಮೇಯಿಂದ ಆಗಸ್ಟ್ ತಿಂಗಳಲ್ಲಿ ನಮಗೆ ದೊರೆಯುತ್ತದೆ. ಮಳೆಗಾಲ ಪ್ರಾರಂಭದಲ್ಲಿ ನಮಗೆ ಹೆಚ್ಚಾಗಿ ದೊರೆಯುತ್ತದೆ. ಇದು ಮುಂದಿನದ್ದು ಕಾಡು ಗುಲಾಬಿ. ಕಾಡು ಗುಲಾಬಿ ನಾವು ನಮ್ಮ ಈ ಗಾರ್ಡನ್ ಉದ್ಯಾನವನದಲ್ಲಿ ಸಾಮಾನ್ಯವಾಗಿ ಅಂದಕ್ಕೋಸ್ಕರ ಬೆಳೆಸ್ತಾರೆ, ಆದರೆ ಅದರಲ್ಲಿ ಒಂದು ರೀತಿಯ ಹಣ್ಣಾಗ್ತದೆ. ಅದನ್ನು ಒಂದು ಕಪ್ಪು ಬಣ್ಣ ಗಾಢವಾದ ಒಂದು ಕಂದು ಬಣ್ಣದಲ್ಲಿ ಆ ಹಣ್ಣಿರ್ತದೆ, ಅದು ತಿಳಿ ಸಿಹಿಯಾಗಿರ್ತದೆ ತಿನ್ನಲು. ಮುಂದಿನದ್ದು ಕುಂಟನೇರಳೆ. ಕುಂಟನೇರಳೆ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಪ್ರದೇಶದಲ್ಲಿರುವವರಿಗೆ ಅದೊಂದು ಸಾಮಾನ್ಯ ಹಣ್ಣು. ಕುಂಟನೇರಳೆಯಲ್ಲಿ ಬುಟ್ಟಿಯಲ್ಲಿ ಹಾಕಿರುವಂತಹದ್ದು ಕಾಡು ಒಂದು ನೇರಳೆ ಹಣ್ಣು. ನೇರಳೆ ಹಣ್ಣು ಅಷ್ಟೇ. ಕುಂಟನೇರಳೆ ಅಂತ ಹೇಳಿ ಆ ಮರದ ಪಕ್ಕದಲ್ಲಿ ಹೋಗಿ ಅದನ್ನು ತಿಂದು ತಿಂದವನಿಗೆ ಗೊತ್ತು ಅದರ ರುಚಿ. ಮಾತ್ರ ಅಲ್ಲ, ನಾಲಿಗೆಗೆ ಆ ಬಣ್ಣ ಆಗಿದ್ದು, ಅದಕ್ಕೆ ಮನೆಯವರ ಕೈಯಿಂದ ಬಯಸ್ಕೊಂಡಿದ್ದು, ಆ ತರಹದ ಹಳೆ ನೆನಪುಗಳು ತುಂಬಾ ಇರಬಹುದು. ಈ ಕುಂಟನೇರಳೆ ಹಣ್ಣು ಅದು ಕಡು ನೇರಳೆ ಬಣ್ಣದಲ್ಲಿರ್ತದೆ, ಅದು ಒಗರು ಸಿಹಿಯಿಂದ ಇರ್ತದೆ. ಅದೇ ತರಹ ಅದರಲ್ಲಿ ಅನೇಕ ರೀತಿಯ ಔಷಧಿ ಅಂಶ ಕೂಡ ಇದೆ. ಪ್ರಕೃತಿದತ್ತವಾಗಿ ಈ ದೊರೆಯುವಂಥ ಈ ಹಣ್ಣನ್ನು ನಾವು ಅನೇಕ ರೀತಿಯ ಔಷಧದಲ್ಲಿ ಕೂಡ ಬಳಸುವುದನ್ನು ನೋಡಿರಬಹುದು. ಮುಂದಿನದ್ದು ಕೇಪುಳದ ಹಣ್ಣು. ಕೇಪುಳದ ಹೂವಿನ ಬಗ್ಗೆ ಹೆಚ್ಚಿನವರು ಕೇಳಿರ್ತಾರೆ ಅಥವಾ ಉದ್ಯಾನವನದಲ್ಲಿ ಬೆಳೆಸಿರ್ತಾರೆ. ಆ ಹಣ್ಣಲ್ಲದೆ ಗುಡ್ಡೆಯಲ್ಲಿ ಸಾಮಾನ್ಯವಾಗಿ ಗುಡ್ಡೆಯಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಕೇಪುಳದ ಒಂದು ವಿಧ ಇದೆ. ಅದನ್ನು ನಾವು ಅನೇಕ ರೀತಿಯ ಔಷಧದಲ್ಲಿ ಉಪಯೋಗಿಸ್ತಾರೆ. ಅದರಲ್ಲಿ ಕೆಂಪು ಬಣ್ಣದ ಹಣ್ಣಾಗ್ತದೆ. ಈ ಹಣ್ಣನ್ನು ತಿನ್ನಲು ಸಾಮಾನ್ಯವಾಗಿ ಒಗರು ಸಿಹಿಯಿಂದ ಕೂಡಿರ್ತದೆ. ಎಲ್ಲ ಸಮಯದಲ್ಲಿಯೂ ಅದು ದೊರೆಯುತ್ತದೆ. ಹಣ್ಣು ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ದೊರೆಯುತ್ತದೆ. ಮುಂದಿನದ್ದು ಕೋಳಿಜುಟ್ಟು ಹಣ್ಣು. ಇದು ಪಶ್ಚಿಮಘಟ್ಟದ ಒಂದು ಅಪರೂಪವಾದ ಹಣ್ಣು. ತಿನ್ನಲು ಹುಳಿ ಅತ್ಯಂತ ಹುಳಿಯಾಗಿರುತ್ತದೆ, ಆದರೆ ಆ ಹುಳಿಯ ಜೊತೆಗೆ ಅದಕ್ಕೊಂದು ರುಚಿ, ಅದರದ್ದೇ ಆದ ಒಂದು ರುಚಿ ಇದೆ. ಇದು ಸಾಮಾನ್ಯವಾಗಿ ಆಗಸ್ಟಿಂದ ಅಕ್ಟೋಬರ್ ಸಮಯದಲ್ಲಿ ದೊರೆಯುತ್ತದೆ. ಇದು ನಾವು ಸಾಮಾನ್ಯವಾಗಿ ಇದನ್ನು ಕುಮಾರ ಪರ್ವತದ ತಪ್ಪಲುಗಳಲ್ಲಿ ಅಥವಾ ಸುಬ್ರಹ್ಮಣ್ಯದ ಪ್ರದೇಶದಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆ ಬಣ್ಣ ನೋಡಿ ನಮ್ಮನ್ನದು ತನ್ನತ್ತ ಸೆಳೆಯುವಷ್ಟು, ಆಕರ್ಷಿಸುವಷ್ಟು ಅದರ ಬಣ್ಣ ಇರ್ತದೆ. ಗಾಢವಾದ ಕೆಂಪು ಬಣ್ಣದಲ್ಲಿರುತ್ತದೆ. ಮುಂದಿನದ್ದು ಮಡಕೆ ಹಣ್ಣು ಅಥವಾ ಕರಿಮಾದರಿ ಹಣ್ಣು ಅಂತ ಒಂದು ಹಣ್ಣಿದೆ. ಅದು ನೋಡಲು ನಮಗೆ ಕಿತ್ತಳೆ ಬಣ್ಣದಲ್ಲಿ ಮಡಕೆ ತರಹವಿರುತ್ತದೆ. ಅದು ಸಾಮಾನ್ಯವಾಗಿ ಏಪ್ರಿಲಿಂದ ಜೂನ್ ತಿಂಗಳಲ್ಲಿ ನಮಗೆ ಕಾಣಸಿಗ್ತದೆ. ತಿಳಿ ಸಿಹಿಯಾಗಿರುತ್ತದೆ ಅದರ ರುಚಿ. ಮಾತ್ರವಲ್ಲ ಅದರ ಬಣ್ಣ, ಅದರ ಆಕಾರ ನೋಡಲು ತುಂಬ ಆಕರ್ಷಣೀಯವಾಗಿರ್ತದೆ. ಈಗ ಸಾಕಷ್ಟು ಈ ಕಾಡು ಹಣ್ಣಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಅದರ ಒಂದು ವಿಶೇಷತೆಯ ಬಗ್ಗೆಯೂ ಕೂಡ ಹೇಳಿದ್ರಿ. ಇವುಗಳನ್ನು ನೈಸರ್ಗಿಕವಾದಂಥ ಒಂದು ಪರಿಸರದಿಂದ ತಕೊಂಡು ಬಂದು ನಮ್ಮ ಒಂದು ಮನೆಯ ಸುತ್ತಮುತ್ತವೋ ಅಥವಾ ಒಂದು ಹೂದಾನಿ ಅಥವಾ ಹೂಕುಂಡಗಳಲ್ಲೋ ನೆಟ್ಟು ಬೆಳೆಸಿದರೆ ಬರಬಹುದು, ಬರುವ ಸಾಧ್ಯತೆ ಇದೆ. ಈಗ ಸಾಮಾನ್ಯವಾಗಿ ಉದಾಹರಣೆಗೆ ಅಡಿಬಟ್ಲು ಅಥವಾ ಅಂಟು ಹಣ್ಣು, ಕುಂಟನೇರಳೆ, ಕೇಪುಳ, ಗಡಿಯಾರದ ಹಣ್ಣು ಅಥವಾ ಮಡಕೆ ಹಣ್ಣು, ಇವುಗಳನ್ನೆಲ್ಲ ಸಾಮಾನ್ಯವಾಗಿ ನೆಟ್ಟು ಬೆಳೆಸಬಹುದು. ಕೆಲವೊಂದು ಮಾತ್ರ ಅತ್ಯಂತ ದೊಡ್ಡ ಮರಗಳು, ಅವುಗಳನ್ನು ನೆಟ್ಟು ಬೆಳೆಸಲು ಸ್ವಲ್ಪ ಒಂದು ಕೆಲವೊಂದು ಎಕರೆ ಆ ತರಹ ಜಾಗ ಪ್ರದೇಶ ಇದ್ರೆ ಸುಲಭ ಆಗ್ತದೆ. ಈಗ ಬಣ್ಣವನ್ನು ನೋಡಿ ಆಕರ್ಷಿತರಾಗಿ ಎಲ್ಲ ಹಣ್ಣನ್ನು ತಿನ್ನಬಹುದು ಅಥವಾ ಕೆಲವೊಂದು ತಿನ್ನಬಾರದ ಹಣ್ಣುಗಳು ಅಂತ ಇದೆ? ಖಂಡಿತ ಇದೆ. ಬಣ್ಣಗಳನ್ನು ನೋಡಿ ಯಾವತ್ತೂ ತಿನ್ನಬಾರದು. ಅದು ಯಾವ ಹಣ್ಣು ಅಂತ ಹೇಳಿ ನಾವು ಸರಿಯಾಗಿ ಅದನ್ನು ನೋಡಿ ಅದು ಹೌದೇ ಅಂತ, ಹೌದಾ ಅಲ್ವಾ ಅಂತ ಹೇಳುದನ್ನು ನೋಡ್ಕೊಂಡು. ವಿಷಕಾರಿ ಇರಬಹುದು. ಈಗ ನಮಗೆ ಕೇಪಳೆ ಹಣ್ಣಿನ ತರಹವೇ ವಿಷದ ಹಣ್ಣು ಕೂಡ ಇರಬಹುದು, ಅಥವಾ ನೇರಳೆ ಹಣ್ಣಿನ ತರಹ ಅದೇ ತರಹ ನೋಡ್ಲಿಕ್ಕೂ ಅದೇ ತರಹ ಬಣ್ಣ, ಅದೇ ಸಮಯದಲ್ಲಿ ಆಗುವಂತಹ ಅನೇಕ ಹಣ್ಣುಗಳಿವೆ, ಅದನ್ನು ತಿನ್ಲಿಕ್ಕೆ ಹೋಗಬಾರದು. ಉದಾಹರಣೆಗೆ ಚೇರೆ ಹಣ್ಣು, ಅದನ್ನು ತಿನ್ನಬಾರದು. ಅದನ್ನು ನೋಡಿ ತಿನ್ನುವಂಥದ್ದು ಒಳ್ಳೆಯದು. ಯಾವುದು ಅಂತ ಗುರುತಿಸಿಕೊಂಡು ಯಾರಿಗೆ ಅದರ ಪರಿಚಯ ಇದೆ ಅವರ ಮೂಲಕ ಅದನ್ನು ಕೇಳಿ ತಿಳ್ಕೊಂಡು ತಿನ್ನೋದು ಒಳ್ಳೆಯದು. ಈಗ ನೈಸರ್ಗಿಕವಾಗಿ ಸಿಗುವಂತಹ ಈ ಹಣ್ಣಿಗೆ ಹೋಲಿಸಿ ನೋಡಿದರೆ ಕೃತಕವಾಗಿ ಹಣ್ಣು ಮಾಡಿರುವಂತಹ ಹಣ್ಣು ಪೇಟೆಯಲ್ಲಿ ಸಾಮಾನ್ಯವಾಗಿ ಸಿಗುವಂಥದ್ದು, ಅದು ಮಾವಿನ ಹಣ್ಣಾಗ್ಬೋದು, ಬಾಳೆಹಣ್ಣಾಗ್ಬೋದು, ಎಲ್ಲವೂ ಕೂಡ ಆಕರ್ಷಕವಾದಂತಹ ಬಣ್ಣ ಇರ್ತದೆ. ಅವುಗಳಿಗೂ ಏನು ವ್ಯತ್ಯಾಸ? ಪೇಟೆಯಲ್ಲಿ ಸಿಗುವಂತಹ ಹಣ್ಣುಗಳನ್ನು ಕೆಲವೊಮ್ಮೆ ಕೃತಕವಾಗಿ ಹಣ್ಣು ಮಾಡಿರ್ತಾರೆ, ಅಥವಾ ಅದರಲ್ಲಿ ಪೋಷಕಾಂಶಗಳ ಕೃತಕವಾಗಿ ಹಣ್ಣು ಮಾಡಿದಂತಹ ಏನು ಹಣ್ಣುಗಳಿರ್ತದೆ ಅದರಲ್ಲಿ ಪೋಷಕಾಂಶದ ಕೊರತೆ ಕೂಡ ಇರಬಹುದು, ಅಥವಾ ರುಚಿಯಲ್ಲಿ ಕೂಡ ವ್ಯತ್ಯಾಸಗಳಿರ್ತದೆ. ಅದೇ ನೈಸರ್ಗಿಕವಾಗಿ ನಾವು ಏನು ಮರದಿಂದ ಕಿತ್ತು ತಿಂತೇವ ಅಥವಾ ಹಣ್ಣು ನಮಗೆ ನೈಸರ್ಗಿಕವಾಗಿ ಕಾಡಿನಲ್ಲಿ ಏನು ದೊರೆಯುತ್ತದೆ ಅವುಗಳ ವಿಶೇಷತೆ ಜಾಸ್ತಿಯೇ ಇರುತ್ತೆ. ಅದರ ಅವುಗಳ ರುಚಿಯಾಗಿರ್ಬೋದು, ಅದರ ಬಣ್ಣದಲ್ಲಿ ಆಗಿರ್ಬೋದು, ಅನೇಕ ರೀತಿಯ ವ್ಯತ್ಯಾಸಗಳನ್ನು ನೋಡ್ಬೋದು. ಈಗ ಉದಾಹರಣೆಗೆ ಒಂದು ಮಾವಿನ ಹಣ್ಣೆ ಆಗಿರ್ಬೋದು, ಮಾವಿನ ಹಣ್ಣು ನೀವು ಪೇಟೆಯಲ್ಲಿ ನಿಮಗೆ ರುಚಿ ಕೊಡಬಹುದು, ಹಣ್ಣು ಮಾಡ್ತಾರೆ, ಅದೇ ತರಹ ಅದರ ರುಚಿ ಅಥವಾ ಬಣ್ಣ ಅದನ್ನು ನೋಡಿ ತಕೊಳ್ಬಹುದು. ಆದ್ರೆ ನಾವು ಅದೇ ಹಣ್ಣು, ಅದೇ ವೆರೈಟಿ ಅಥವಾ ಅದೇ ಜಾತಿಯ ಹಣ್ಣನ್ನು ನಾವು ಮನೆಯಲ್ಲಿ ಬೆಳೆಸಿದ್ದನ್ನು ಅದರ ಜೊತೆಗೆ ತಿಂದು ನೋಡಿದ್ರೆ ನಮಗೆ ಅದರ ನಿಜವಾದ ವ್ಯತ್ಯಾಸ ಅಥವಾ ಅದರ ರುಚಿಯಲ್ಲಿ ವ್ಯತ್ಯಾಸ ಗೊತ್ತಾಗಬಹುದು. ಅದನ್ನು ಆ ಕೃತಕವಾಗಿ ಹಣ್ಣು ಮಾಡಿದ್ರಲ್ಲಿ ಅದರಲ್ಲಿ ಅನೇಕ ರೀತಿಯ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಅನೇಕ ರೀತಿಯ ಬದಲಾವಣೆಗಳು ಅಥವಾ ಕ್ರಿಯೆಗಳು ನಡೆಯುತ್ತದೆ. ಆ ಕ್ರಿಯೆಗಳು ಸರಿಯಾಗಿ ನಡೆಯದೇ ಇರಬಹುದು. ಆದ ಕಾರಣ ಅದರಲ್ಲಿ ಇರುವಂತಹ ಸಕ್ಕರೆ ಅಂಶ ಆಗಿರ್ಬೋದು, ಪೋಷಕಾಂಶದ ಅಂಶದ ಕೊರತೆ ಕೂಡ ಆಗುವ ಚಾನ್ಸಸ್ ಇದೆ. ಹಣ್ಣುಗಳನ್ನು ಸಂಸ್ಕರಣೆ ಮಾಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಣ್ಣುಗಳನ್ನು ಸಂಸ್ಕರಣೆ ಮಾಡಿ ಅನೇಕ ರೀತಿಯಲ್ಲಿ ಆಹಾರದಲ್ಲಿ ಬಳಸುತ್ತಾರೆ, ಅಥವಾ ನಮ್ಮ ಹಿರಿಯರು ಪೂರ್ವಜರು ಕೂಡ ಅನೇಕ ರೀತಿಯ ತರಕಾರಿಗಳನ್ನು ಸಂಸ್ಕರಣೆ ಮಾಡಿ ಬಳಸುವವರು ಕೂಡ ಇದ್ರು. ಆ ಹಣ್ಣನ್ನು ಸಂಸ್ಕರಣೆ ಮಾಡಿ ಬಳಸುವುದಕ್ಕೂ ತಾಜಾವಾಗಿ ಬಳಸುವುದಕ್ಕೂ ಅನೇಕ ರೀತಿಯ ವ್ಯತ್ಯಾಸಗಳು ಬರ್ತದೆ. ತಾಜಾವಾಗಿ ತಿನ್ನುವಂತಹ ಆ ರುಚಿಗೂ ಅಥವಾ ಸಂಸ್ಕರಣೆ ಮಾಡಿದಲ್ಲಿ ಕೂಡ ಆ ರುಚಿಯಲ್ಲಿ ಅಥವಾ ಅದರ ಬಣ್ಣದಲ್ಲಿ ವ್ಯತ್ಯಾಸ ಆಗ್ತದೆ. ಅದೇ ರೀತಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಕೂಡ ಆಗುವಂತಹ ಚಾನ್ಸಸ್ ಇರ್ತದೆ. ಸಂಸ್ಕರಣೆ ಮಾಡಿದ್ದು ಅಥವಾ ಕ್ಯಾಂಡ್ ಫುಡ್ ಏನು ಈಗ ಕಾಲಾವಧಿಗೆ ಸರಿಯಾಗಿ ಕ್ಯಾಂಡ್ ಫುಡ್ ಏನು ಬರ್ತದ ಅದರಲ್ಲಿ ಸಿಗುವಂತಹ ಅಥವಾ ಅದಕ್ಕೆ ಹಾಕಿರುವಂತಹ ಪ್ರಿಸರ್ವೇಟಿವ್ ಅಂತ ಏನು ಹೇಳ್ತೇವ, ಅದರಲ್ಲಿ ಅನೇಕ ರೀತಿಯ ಮಾರಕವಾದ ದೇಹಕ್ಕೆ ರಾಸಾಯನಿಕಗಳು ಕೂಡ ಇರ್ತದೆ, ಮಾರಕವಾದ ಅಂಶಗಳು ಕೂಡ ಇರ್ತದೆ. ಆದಷ್ಟು ಅದನ್ನು ಕಡಿಮೆ ಮಾಡಿ ನಮ್ಮ ಪ್ರಕೃತಿ ದತ್ತವಾಗಿ ಏನು ಸಿಗ್ತದೆ ಅದನ್ನು ತಿನ್ನುವಂತಹದ್ದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಒಂದು ಅಧ್ಯಯನದ ಬಗ್ಗೆ ಹೇಳಿ, ಯಾವ ರೀತಿ ಇದನ್ನ ಒಂದು ನಿಸರ್ಗದತ್ತವಂತಹ ಆಹಾರ ಆಗ್ಬೋದು ಅಥವಾ ಕಾಡು ಹಣ್ಣುಗಳ ಬಗ್ಗೆ ಆಗ್ಬೋದು ಮಾಹಿತಿಯನ್ನ ನೀವು ಕಲೆ ಹಾಕಿದ್ರಿ, ಅದನ್ನ ಪುಸ್ತಕ ರೂಪದಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿದ್ರಿ, ಈ ಬಗ್ಗೆ ಹೇಳಿ. ಇದನ್ನು ಹೇಳಲಿಕ್ಕೆ ಹೊರಟ್ರೆ ನನ್ನ ಬಾಲ್ಯದಿಂದ ನಾನು ಪ್ರಾರಂಭಿಸಬೇಕಾಗ್ತದೆ. ಕಾಡು ಹಣ್ಣುಗಳು ಆಗಿರ್ಬೋದು, ಈ ನಿಸರ್ಗದತ್ತ ಆಹಾರದ ಬಗ್ಗೆ ಆಗಿರ್ಬೋದು, ನಮ್ಮ ಹಿರಿಯರಿಂದ, ನನ್ನ ತಂದೆ ತಾಯಿಯಿಂದ, ನನ್ನ ಅಜ್ಜಾಜಿಯಿಂದ ನಾನೇನು ಕಲ್ತುಕೊಂಡು ಬಂದಿದ್ದೇನೋ, ನಾನೇನು ಕೇಳಿ ತಿಳ್ಕೊಂಡಿದ್ದೇನೋ ಅದನ್ನೇ ನಾನು ಈ ಪುಸ್ತಕ ರೂಪದಲ್ಲಿ ಬರೆದಿರುವಂಥದ್ದು. ಅದಕ್ಕೆ ಸರಿಯಾಗಿ ನನ್ನ ಕಾಲೇಜಿನಲ್ಲಿ ಆಗಿರ್ಬೋದು, ನನ್ನ ಪದವಿ ಶಿಕ್ಷಣದ ಸಂದರ್ಭದಲ್ಲಿ ನನ್ನ ಪ್ರಾಧ್ಯಾಪಕರು ನನಗೆ ಅನೇಕ ರೀತಿಯ ಪ್ರೋತ್ಸಾಹವನ್ನು ಮಾಡಿದವರಿದ್ದಾರೆ. ಅದನ್ನು ಯಾವ ತರಹ ಮುಂದುವರಿಸ್ಬೋದು, ಆ ಮಾಹಿತಿಯನ್ನು ಯಾವ ತರಹ ಸಂಗ್ರಹಿಸ್ಬೋದು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ನನಗೆ ತಿಳಿಸಿದ್ರು. ಅದನ್ನೇ ಅವರು ಹೇಳಿದಂತ ಏನು ಅವರ ಮಾರ್ಗದರ್ಶನ ಏನಿತ್ತು ಅದನ್ನೇ ಇಟ್ಕೊಂಡು ನಾನು ಈ ಪುಸ್ತಕವನ್ನು ಈ ಎರಡು ವಿಷಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಹೋಗಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ, ಈಗ ನನ್ನ ಮನೆ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅವರನ್ನು, ಸುಳ್ಯ ಉಬರಡ್ಕ, ಈ ಪ್ರದೇಶದಲ್ಲಿರುವ ಎಲ್ಲ ಹಿರಿಯರು ಏನಿರ್ತಾರೆ, ಇದರ ಬಗ್ಗೆ ಆಸಕ್ತಿ ಇರುವವರು, ಹಿರಿಯರು ಮಾತ್ರ ಅಲ್ಲ ಕಿರಿಯರಿಂದ ಕೂಡ ಇದರಲ್ಲಿ ಏನು ಆಸಕ್ತಿ ಇದ್ದಾರೆ, ಆಸಕ್ತಿ ಹೊಂದಿದವರು ಯಾರಿದ್ದಾರೆ, ಅವರೆಲ್ಲರನ್ನು ಮಾತಾಡಿಸಿ ಅವರಿಂದ ಏನು ಸಿಗ್ತದೆ, ಸಮಯಕ್ಕೆ ಸಿಕ್ಕಿದ ವಿಷಯವನ್ನು ಸಂಗ್ರಹಿಸಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅದನ್ನು ನಮ್ಮ ಆಹಾರದಲ್ಲಿ ಯಾವ ತರಹ ಉಪಯೋಗಿಸಿದ್ರೆ ಆಗ್ತದೆ ಅಂತ ಮನೆಯಲ್ಲಿ ಒಮ್ಮೆ ಪ್ರಯೋಗಿಸಿ ನೋಡಿ ಮುಂದೆ ಆ ಪುಸ್ತಕವನ್ನು ಬರೀಲಿಕ್ಕೆ ಪ್ರಾರಂಭಿಸಿದೆ. ಬಹಳ ಸಂತೋಷ ಸುಕನ್ಯಾವರೇ. ನಿಸರ್ಗದತ್ತ ಆಹಾರ ಮತ್ತು ಕಾಡು ಹಣ್ಣುಗಳ ಒಂದು ವಿಶೇಷತೆ ಏನು, ಹಾಗೂ ಇದನ್ನು ಉಪಯೋಗಿಸುವುದರಿಂದ ಯಾವ ರೀತಿಯ ಒಂದು ಅನುಕೂಲತೆಗಳು ಆಗ್ತವೆ, ನಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಇದು ಪೂರಕವಾಗ್ತವೆ, ಈ ವಿಚಾರವಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಕಾಡು ಹಣ್ಣುಗಳು ನಿಸರ್ಗದತ್ತ ಆಹಾರ, ಈ ಕುರಿತು ಸುಳ್ಯ ಉಬರಡ್ಕದ ಸುಕನ್ಯಾ KS ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ GDDC ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ GDDC ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿ ಮಾಹಿತಿ ಕೇಳೋಣ. ಉತ್ತಮವಾದಂತಹ ಬೆಳೆಯನ್ನು ಪಡೆಯಬೇಕಿದ್ರೆ ಫಲವತ್ತಾದಂತಹ ಮಣ್ಣು ಅತಿ ಅವಶ್ಯ. ಕೆಲವೊಂದು ವೇಳೆ ಮಣ್ಣು ಫಲವತ್ತಾಗಿದ್ದರೂ ಉತ್ತಮ ಬೆಳೆ ಬರುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಎಲ್ಲ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹೇರಳವಾಗಿದ್ದು ಸಸ್ಯಗಳಿಗೆ ದೊರೆಯುವ ಹಾಗಿದ್ದರೆ ಅಂತಹ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು. ಆದರೆ ಎಲ್ಲ ಫಲವತ್ತಾದ ಮಣ್ಣುಗಳು ಉತ್ತಮ

ಮುಕುಂದ ದೇವಕಿ ಕಂದ ಮುಕುಂದ ಆ ದೇವಕಿ ಕಂದ ಮುಕುಂದ ನಿಗಮೋಧಾರ ನವನೀತ ಚೋರ ನಿಗಮೋಧಾರ ನವನೀತ ಚೋರ ಖಗಪತಿ ವಾಹನ ಜಗದೋಧಾರ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ನಿಗಮೋಧಾರ ನವನೀತ ಚೋರ ನಿಗಮೋಧಾರ ನವನೀತ ಚೋರ ಖಗಪತಿ ವಾಹನ ಜಗದೋ